ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ ಅರ್ಪಿಸುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ರೈತ ಬಾಂಧವರಿಗೆಲ್ಲ ಸ್ವಾಗತ. ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮಾವಿನ ಬೆಳೆಯಲ್ಲಿ ಅಂತರ ಬೆಳೆಯಾಗಿ ಮಿಶ್ರ ಬೆಳೆಗಳು, ಈ ಕುರಿತು ಶಿವಮೊಗ್ಗ ತಾಲೂಕು ಬಸವನಗಂಗೂರು ಗ್ರಾಮದ ರೈತರಾದ ಮೊಹಮ್ಮದ್ ನಜೀರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಎಸ್ ಎಂ ಸುಧಾಕರ್. ಆತ್ಮೀಯ ಕೃಷಿ ರಂಗ ಕಾರ್ಯಕ್ರಮ ಹಾಗೂ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಾನು ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ತಾಲೂಕು ಬಸವನಗಂಗೂರು ಗ್ರಾಮದಲ್ಲಿದ್ದೇನೆ. ಇಲ್ಲಿ ಮೊಹಮ್ಮದ್ ನಜೀರ್ ಅಂತ ಹೇಳಿದ್ದಾರೆ. ಈ ಒಂದು ಪ್ರದೇಶದಲ್ಲಿ ಮಾವಿನ ತೋಟ ಮತ್ತೆ ಜೊತೆಗೆ ಮಧ್ಯಂತರ ಬೆಳೆಯಾಗಿ ಅಡಿಕೆ, ಆಮೇಲೆ ತೆಂಗು, ಆಮೇಲೆ ಗುಲಾಬಿ, ಆಮೇಲೆ ಬಾಳೆ, ಈ ಒಂದು ಪ್ರಮುಖ ಬೆಳೆನ ತಗೊಳ್ತಾ ಇದ್ದಾರೆ. ಈಗ ಇವರಿಂದ ಈ ಒಂದು ಮಾಹಿತಿ ಪಡೆದುಕೊಳ್ಳೋಣ. ಮೊದಲನೇದಾಗಿ ಭದ್ರಾವತಿ ಆಕಾಶವಾಣಿ ಕೇಂದ್ರ ತಮಗೆ ಸ್ವಾಗತ ಕೋರುತ್ತಾ, ನಮಸ್ಕಾರ ನಜೀರ್ ಅವರೇ. ನಮಸ್ತೆ. ಎಷ್ಟು ವರ್ಷದಿಂದ ಈ ಮಾವಿನ ತೋಟ ನಿರ್ವಹಣೆ ಮಾಡ್ತಾ ಇದ್ರಿ? ಸರ್, ಇವಾಗ 18 ವರ್ಷ ಮಾಡ್ತಾ ಇದ್ದೀನಿ ನಾನು. 18 ವರ್ಷದಿಂದ ಇಲ್ಲೇನೆ? ಇಲ್ಲಿ ಗುಡ್ಸಲ್ ಹಾಕಿ ಇಲ್ಲಿ ಗುಡ್ಸಲ್ನಲ್ಲಿ ನಾನು ಇಲ್ಲಿ ಇರ್ತೀನಿ. ಜೊತೆಗೆ ನಮ್ಗೆ ಎಲ್ಲ ಜನ ಹೆದರ್ತಾರೆ, ಏನ ಒಬ್ಬರೇ ಇರ್ತಾರಲ್ಲ ಅಂತೇಳಿ. ನಮ್ಗೆ ಏನ್ ಹೆದರಿಕೆ ಇಲ್ಲ. ಇಲ್ಲಿ ನಾನು ಇಲ್ಲಿ ಇದ್ದಿ ಮಾವಿನ ತೋಟ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅದು ಮಾವಿನ ತೋಟ. ಈ ಮಾವಿನಲ್ಲಿ ಯಾವ್ಯಾವ ತಳಿಗಳು ಇದಾವೆ? ಇದ್ರಾಗ ಇದು ಇದಾನೆ ಅಪ್ಪುಸ್ ಒಂದ್ ಸ್ವಲ್ಪ ಇದಾರೆ, ಆಮೇಲೆ ಸಿಂಧೂರ, ಆಮೇಲೆ ಮಲ್ಗೂಬಾ, ಆಮೇಲೆ ಕಸಿ ಹಣ್ಣು, ಆಮೇಲೆ ಇದು ಮಲ್ಲಿಕಾ. ಮಲ್ಲಿಕಾ. ಇದು ಎಷ್ಟು ವರ್ಷದಿದೆ ಅಂತ ಹೇಳ್ತೀರಿ? ಇದು ಒಂದು 35 ವರ್ಷದಿಂದ ಇದಲ್ಲ ಸರ್. 35 ವರ್ಷ. ಈಗ ಇದರಲ್ಲಿ ಬೇರೆ ಬೇರೆ ಒಂದು ಬೆಳೆ ಹಾಕಿದಿರಲ್ಲ, ಪೇರಲೆ ಹಣ್ಣು ಇದೆ, ಗುಲಾಬಿನೂ ಇದೆ, ಬಾಳೆನೂ ಇದೆ. ಜಯರಾಮ್ ಹಾಕಿದ್ದು, ಜಯರಾಮ್ ಅಂತ ಒಬ್ಬ ಅವರು ಇದ್ನಲ್ಲಿ ಇದಾರೆ, ಹೊಳೆಂದಿರ ಆಚೆ. ಇದು ಯಾವ ಜಂಬಲ್ಕಟ್ಟೆ. ಜಂಬಲ್ಕಟ್ಟೆಯಿಂದ ಬಂದು ಅವರು ಅವರು ಸೌಕರ್ಯ ಇತ್ತಲ್ಲ, ಸೌಕರ್ಯ ತಂಗಿ ಮಗ ಅವರು, ಅವ್ರಿಗೆ ನಮ್ ಸೌಕರ್ಯ ಅದಿಗೆಲ್ಲ ಕೊಟ್ಟಿದ್ದಾರೆ. ಅವರೆಲ್ಲ ಬಂದು ಅಡಿಕೆ, ಆಮೇಲೆ ಗುಲಾಬಿ, ಆಮೇಲೆ ಪೇರಲೆ ಗಿಡ, ಆಮೇಲೆ ತೆಂಗು, ಅದೆಲ್ಲ ಬಹಳ ಜಾತಿ ಇದೆಲ್ಲ ಜಾತಿ ಹಾಕಿದಾರೆ. ಎಲ್ಲ ಅದ್ರ ಹಾಕಿ ಬಹಳ ನೋಡ್ಕೊಂತಾ ಇದಾರೆ. ಅದು ಅವರು ಕೆಂಪಣ್ಣ ಹಿರಿಸಿದ್ದಾರೆ, ಆಮೇಲೆ ಕೋಳಿ ಗೊಬ್ಬರ ಹಿರಿಸಿದ್ದಾರೆ, ಅದೆಲ್ಲ ಹಾಕಿ ಬಹಳ ಚೆನ್ನಾಗಿ ನೋಡ್ತಾ ಇದಾರೆ. ಅದು ಇದು ಎಷ್ಟು ಎಕರೆ ಇದೆ ಅಂತ ಹೇಳ್ತೀರಿ? ಇದು ಒಂದು 13 ಎಕರೆ ಹಾಕಿದ್ರು ಅವರು ಒಟ್ಟಾರೆ. ಒಂದು 13 ಎಕರೆನಲ್ಲಿ ಅಡಿಕೆ, ಆಮೇಲೆ ತೆಂಗು, ಅದೆಲ್ಲ ಗುಲಾಬಿ ಗಿಡ, ಆಮೇಲೆ ಅಡಿಕೆ ಅದೆಲ್ಲ ಹಾಕಿದ್ದಾರೆ. ಪೇರಲೆ ಗಿಡ ಅದೆಲ್ಲ ಪ್ರತಿಯೊಳ, ಆಮೇಲೆ ಸಾಗುವಾನಿ ಗಿಡ. ಆಮೇಲೆ ಇದು ಸಾಗುವಾನಿ ಗಿಡ ಏನು ಬೇಲಿ ಅಂತ ಹಾಕಿದಾರ? ಬೇಲಿ ಪಕ್ಕ, ಬೇಲಿ ಪಕ್ಕ ಒಂದು 5-5 ಗಿಡ ಹಾಕೊಂಡು ಪೂರ್ತಿ ಬೇಲಿ ಪಕ್ಕ ಹಾಕೊಂಡಿದ್ದಾರೆ. ಒಂದು 5-5 ಲೈನ್ ಹಾಕೊಂಡು ಹೋಗಿದ್ದಾರೆ, 5 ಲೈನ್ ಅಂತ ಆ ತರ ಮಾಡಿದ್ದಾರೆ. ಬಹಳ ಜೆ ಸಿ ಬಿ ತಗೊಂಡು ಒಂದು 3 ತಿಂಗಳು ಕೆಲಸ ಮಾಡಿದ್ದಾರೆ ಜೆ ಸಿ ಬಿ ಅವರು. ಬಹಳ ಚಿಕ್ಕಾಪಟ ದುಡ್ಡು ಖರ್ಚು ಮಾಡಿದ್ದಾರೆ ಅವರು. ಇದು ಈಗ ಮಧ್ಯದಲ್ಲಿ ಬಾಳೆ ಮತ್ತೆ ತೆಂಗು ಹಾಕಿದಿರಲ್ಲ, ಇದು ಅಂತರ ಎಷ್ಟು ಇಟ್ಟಿದ್ದಾರೆ? ಗಿಡದಿಂದ ಗಿಡಕ್ಕೆ, ಸಾಲಿನಿಂದ ಸಾಲಿಗೆ ಯಾವ ರೀತಿಯಿಂದ ಡಿಸ್ಟೆನ್ಸ್ ಅಂತರ ಅಂತ ಹೇಳ್ತೀವಲ್ಲ, ಅದು ಎಲ್ಲ ಒಂದು ಒಂದೂವರೆ ಅಡಿಗೆ ಇಟ್ಟಿದ್ದಾರೆ. ಅದು ಒಂದೊಂದು ಯಾವ್ದು ಸಾಗುನ ಮಳ ಒಂದ್ ಎರಡಿಗೆ ಇಟ್ಟಿದ್ದಾರೆ. ಆಮೇಲೆ ಇದು ಅಡಿಕೆ ಐತೆಲ್ಲ 8-8 ಅಡಿಗೆ ಇಟ್ಟಿದ್ದಾರೆ. ಬಾಳೆ ಬಾಳೆ ಬಾಳೆ ದೂರ ದೂರ ಆದ್ರೂ 8-8 ಅಡಿಗೆ ಇಟ್ಟಿದ್ದಾರೆ. ತೆಂಗು ತೆಂಗು ತೆಂಗು ಇದಾರೆ, ತೆಂಗು ಒಂದು 20 ಅಡಿಗೆ ಇಟ್ಟಿದ್ದಾರೆ. ಈ ಮಾವಿನಲ್ಲಿ ಪ್ರಮುಖವಾದ ಯಾವ ತಳಿಗಳು ಇದಾವೆ ಇಲ್ಲಿ ಈ ಒಂದು ತೋಟದಲ್ಲಿ? ಜಾತಿ ಜಾತಿ ಅದ ಮಲ್ಲಿಕಾ, ಆಮೇಲೆ ಅಪ್ಪುಸ್ ಅಂತ, ಆಮೇಲೆ ಸಿಂಧೂರ, ಆಮೇಲೆ ರಸ್ಪುರಿ, ಆಮೇಲೆ ಒಂದ್ ಸ್ವಲ್ಪ ಬತಾಸ ಇದಾರೆ, ನಾಟಿ ಬಾದಾಮ್ ಅಂತ. ಅದು ಎಲ್ಲ ಆರು ತರ ಗಿಡ ಇದ್ರ ಜಾತಿ. ಈ ವರ್ಷ ಹೇಗೆ ಮಾವಿನ ಫಸಲು ಹೇಗಿದೆ ಈ ವರ್ಷ? ಈ ವರ್ಷ ಪರವಾಗಿಲ್ಲ, ಮಾವಿನ ಫಸಲು ಚೆನ್ನಾಗಿ ನಮ್ಮಲ್ಲಿ. ಹೋದ ವರ್ಷ ಏನಿದ್ದಿಲ್ಲ, ಹೋದ ವರ್ಷ ಲಾಸ್ ಆಯ್ತು ನಮ್ಗೆ. ಈ ವರ್ಷ ಅವರು ಕೆಲಸ ಮಾಡಿದಾರಲ್ಲ, ಬಹಳ ಗಿಡಗೆ ಮಣ್ಣಿನ ಹಾಕಿದಾರಲ್ಲ, ಅದಿಗಿಂತ ಬಹಳ ಚೆನ್ನಾಗಿ ಫಸಲು ಬಂದಾರೆ. ಆಮೇಲೆ ಈಗ ಇದು ಏನ್ ಹೇಳ್ತೀರಿ ನೀವು, ಹೂ ಬಿಡ್ಬೇಕಾದ್ರೆ ಏನ್ ಔಷಧಿ ಸಿಂಪಡಣೆ ಮಾಡಿದ್ರಿ? ಅದು ಹೂ ಬಿಟ್ಟದ್ದು ಒಂದ್ 7 ತಿಂಗಳ ಮುಂಚೆ, ಒಂದ್ ಸ್ವಲ್ಪ ಬಿಸಿಲಿಗೆ ಹೂ ಬರ್ಲಿ ಅಂತ ಹೇಳಿ ಅದು ಔಷಧಿ ಹಾಕ್ತೀನಿ, ಒಂದ್ ಸ್ಪ್ರೇ ಮಾಡ್ತೀನಿ ಎಲ್ಲ. ಆಮೇಲೆ ಹೂ ಬಂದಿದ ಮೇಲೆ ಒಂದ್ ಸ್ವಲ್ಪ ತೆಳ್ಳಿಗೆ ಅದು ಔಷಧಿ ಸ್ಪ್ರೇ ಮಾಡ್ತೀನಿ. ಇದು ಯಾವ್ದು ಔಷಧಿ ಅಂತ ಹೇಳ್ಬಹುದ? ಔಷಧಿ ಸರ್ ಅದೆಲ್ಲ ನಮ್ಗೆ ಹೆಸರು ಗೊತ್ತಾಗಲ್ಲ, ಅಂಗಡಿನಲ್ಲಿ ಹೋಗಿ ಕೇಳ್ತೀನಿ ನಾನು. ಅಂದ್ರೆ ಮಾವಿನಿಗೆ ಹೂ ಬರ್ಬೇಕು, ಜಾಸ್ತಿ ಇಳುವರಿ ಬರ್ಬೇಕು, ಅದಕ್ಕೆ ಕೊಡ್ರಿ ಅಂದ್ರೆ ಕೊಡ್ತಾರೆ. ಅವ್ರು ಅಂಗಡಿನಲ್ಲಿ ಕೊಡ್ತಾರೆ, ಅವ್ರಿಗೆಲ್ಲ ಗೊತ್ತಿರ್ತಾರೆ ಯಾವ್ದು ಹಾಕ್ಬೇಕು ಏನಂತ. ನಾನೇನು ಹೋದಲ್ಲ, ನಮ್ಗೆ ಹೋದಾಗ ಬರಲ್ಲ, ಎಂತದ್ ಬರಲ್ಲ, ಏನಿಲ್ಲ. ಅವ್ರಿಗೆ ಹೇಳಿದ್ರೆ ನೋಡಪ್ಪ ಈ ತರ ನಮ್ಗೆ ಔಷಧಿ ಉಳಿಬೇಕು ಮಾವಿನ ತೋಟಿಗೆ ಅಂತ ಹೇಳಿದ್ರೆ ಅವ್ರು ಕೊಡ್ತಾರೆ. ತಗೊಳ್ಳಿ ಸಾಹೇಬ್ ರೀ, ಹುಳಿ ಇದ್ರಾಗೆ ಎಲ್ಲ ಇದ್ರೆ ರೋಗ ಇದ್ರೆ ರೋಗ ಹೋಗ್ತಾರೆ, ಆಮೇಲೆ ಇದ್ರಾಗ ಹೂ ಬಹಳ ಚೆನ್ನಾಗಿ ಬರ್ತಾರೆ ಅಂತ ಔಷಧಿ ಅಂಗಡಿನಲ್ಲಿ ಕೊಡ್ತಾರೆ ನಮ್ಗೆ. ಇದು ಈಗ ಅದು ಔಷಧಿ ಸಿಂಪಡಣೆ ಮಾಡೋದು ಮಷಿನ್ ಇಂದ ಮಾಡಿದಿರಾ ಇಲ್ಲ ಇದು ಬೆನ್ನಿಗೆ ಹಾಕೊಂಡು? ಮಿಷಿನ್ ಅಲ್ಲ, ಮಿಷಿನ್ ದೊಡ್ಡ ಮಿಷಿನ್, ನಮ್ಮ ಪೆಟ್ರೋಲ್ ಮಿಷಿನ್ ಅದಾನೆ. ಅದ್ರಾಗ ನಾನು ಟ್ಯಾಂಕರ್ ಮಾಡ್ಕೊಂಡ್ ಬರ್ತೀನಿ, ಒಂದ್ ಸೌರ ನೀಟರ್ದು, ಒಂದ್ ಸೌರ ನೀಟರ್ದು ಟ್ಯಾಂಕರ್ ಮಾಡ್ಕೊಂಡ್ಬಂದು ಅವ್ ಸೌರ ನೀಟರ್ ನಲ್ಲಿ ಔಷಧಿನಲ್ಲಿ ಎಲ್ಲ ಕಲ್ಕೊಂತೀನಿ ಔಷಧಿ ಎಲ್ಲ. ಒಂದ್ ಸೌರ ನೀಟರ್ ಒಂದ್ ದಿಸೆಗೆ ಖಾಲಿ ಮಾಡಿ ಹೋಗ್ತೀನಿ ನಾನು. ಈ ಮಾವಿನ ತೋಟದ ನಿರ್ವಹಣೆ ಜೊತೆಗೆ ಜಾನುವಾರು ಏನಾದ್ರು ಸಾಕ್ತಾ ಇದೀರಾ? ಹಸುಗಳು, ಎಮ್ಮೆಗಳು, ಕುರಿಗಳು? ಇಲ್ಲ, ಏನಿಲ್ಲ, ಅದೆಲ್ಲ ಏನ್ ಸಾಕ್ತಾ ಇಲ್ವಾ. ಇದು ಮತ್ತೆ ಈಗ ಇದರಲ್ಲಿ ಕಳೆ ಬರ್ತದಲ್ಲ, ಇದು ಕಳೆ ಎಲ್ಲ ಕಳೆನಾಶಕ ಸಿಂಪಡಣೆ ಮಾಡ್ತೀರಾ ಇಲ್ಲ ಜನರಿಂದ ತೆಗಿಸ್ತೀರ? ಈ ಜನರ ಮೊದಲೇ ಎಲ್ಲ ತೆಗ್ದಿದ್ರೆ ಸರ್, ಇದು ಜನರಲ್ಲಿ ಎಲ್ಲ ಪಾಕ್ ಚೊಕ್ಕ ಮಾಡಿದವರು. ಹೆಚ್ಚಿಗೆ ಕಮ್ಮಿ ಎಷ್ಟು ಹಾಳಾಗಿದ್ದಾರೆ ಅಂತ ಗೊತ್ತಿಲ್ಲ, ಅದು ಬಹಳ ಜನ ಆಗಿದ್ದಾರೆ ಕೆಲ್ಸಿಗೆ, ಅದೆಲ್ಲ ತೆಗ್ದಾರೆ. ಮತ್ತೆ ಮಳೆ ಬಂದಿದ್ಮೇಲೆ ಮತ್ತೆ ಹೂ ಇದು ಬಹಳ ಬರ್ತಾ ಇದಾರೆ, ಇದು ಕಳೆನಾಶಕ ಈಗ ಹುಡ್ಕೊಂಡ್ ಬರ್ತಾ ಇದೀನಿ. ನಿಮ್ ಜೊತೆಗೆ ಇನ್ನು ಎಷ್ಟು ಜನ ಕೆಲಸ ಮಾಡ್ತೀರಿ ತೋಟದಲ್ಲಿ? ನಾನು ಬರೇ ಮಾವಿನ ತೋಟ ಅಷ್ಟು ನೋಡ್ಕೊಳ್ಳೋದು. ಈ ತರ ಜಯರಾಮ್ ಅಂತ ಒಬ್ಬ ಅವರು ಏನಾದಾರೆ, ಅವರು ಅಧಿಕಾರ ಇದು ಇಲ್ಲ, ಅವ್ರದ್ದು ಅಧಿಕಾರ. ಅವರು ಜನರಿಂದ ಒಂದು ದಿಸವನ್ನು ಎಂಟು ಜನ ಬಾರವನ್ನು ಒಂದು ವರ್ಷದಿಂದ ಕೆಲಸ ಮಾಡ್ತಾ ಇದಾರೆ. ಅದು ಎಷ್ಟು ಹಾಳಾಗಿದ್ದಾರೆ ಅಂತ ಗೊತ್ತಿಲ್ಲ, ಬಹಳ ಜನ ಕೆಲಸ ಮಾಡಿದ್ದಾರೆ. ಆಮೇಲೆ ಈಗ ಈ ಕೆಂಪು ಮಣ್ಣು ಅಂತ ಹೇಳಿದ್ರಿ, ಇದು ಯಾವ ರೀತಿಯಿಂದ ಗಿಡದ ಬುಡಕ್ಕೆ ಮಣ್ಣು ಗೊಬ್ಬರ ಅಂತ ಹಾಕಿದ್ರ ಏನಿದು ಕೆಂಪು ಮಣ್ಣು ಯಾಕೆ ಹಾಕಿದ್ರಿ? ಮಣ್ಣಿಗೆ ಯಾಕೆ ಹಾಕಿದೆ ಅಂದ್ರೆ ಒಂದ್ ಸ್ವಲ್ಪ ಶಕ್ತಿಯಿಂದ ಗಿಡ ಬರ್ತಾರಲ್ಲ, ಆ ಕೆಮ್ಮಣ್ಣಲ್ಲಿ ಬಹಳ ಶಕ್ತಿ ಇದಾನೆ ಅಂತ ಹೇಳಿ ಕೆಂಪು ಮಣ್ಣು ಎಲ್ಲ ಗಿಡಗೆ ಒಂದೊಂದು ಪುಟ್ಟಿ ಹಾಕಿ ಮೊದ್ಲೇ ಹಚ್ಚ ಟೈಮಿಗೆ ಒಂದೊಂದು ಪುಟ್ಟಿ ಹಾಕಿದ. ಹಾಕಿ ಇದು ಮಾಡಿ ಆ ಜೆಸಿಬಿನ ಗುಂಡಿ ಮಾಡಿ ಗುಂಡಿನಲ್ಲಿ ಒಂದ್ ಸ್ವಲ್ಪ ಸ್ವಲ್ಪ ಮಣ್ಣು ಹಾಕಿ ಆಮೇಲೆ ಹಚ್ಚಿದ ಟೈಮಿಗೆ ಒಂದ್ ಸ್ವಲ್ಪ ಮಣ್ಣು ಹಾಕಿ ಆ ತರ ಹಚ್ಚಿದಳೆ. ಈ ಮಧ್ಯದಲ್ಲಿ ಸ್ವಲ್ಪ ಮಳೆ ಬಂದಿತ್ತಲ್ಲ, ಅದಕ್ಕೇನು ಸಮಸ್ಯೆ ಆಗ್ಲಿಲ್ವಾ? ಬ್ಯಾರೆ ಜಾತಿಗೆ ಏನ್ ಸಮಸ್ಯೆ ಏನ್ ಆಗಿಲ್ಲ, ನಮ್ ಮಾವಿನಲ್ಲಿ ಒಂದ್ ಸ್ವಲ್ಪ ಬಹಳ ಸಮಸ್ಯೆ, ಗಾಳಿ ಬಂದು ಬಹಳ ಉದುರ್ತು ಮಾವಿನಕಾಯಿ, ಆಮೇಲೆ ಮಿಣಿಗಳು ಉದುರ್ತು, ಆಮೇಲೆ ಮೇಲ್ಗಡೆಯಿಂದ ಇದ್ ಬೀಳ್ತಾರಲ್ಲ ಆನೆಕಲ್ಲಿಂದ ಒಂದ್ ಸ್ವಲ್ಪ ಬಹಳ ಅದು ಹೊರತ ಬಿದ್ದಿ ಆಮೇಲೆ ಮಾವಿನಕಾಯಿ ಎಲ್ಲ ಉದುರ್ತದ್ದು ಇಲ್ಲ. ಮಾವಿನಕಾಯಿ ಸ್ವಲ್ಪ ಉದುರಿದೆ ಅಂತ ಹೇಳ್ತೀರಾ? ಈಗ ಇದರಲ್ಲಿ ಏನು ಬರೀ ಹಣ್ಣಿಗೆ ಮಾತ್ರ ಉಪಯೋಗಿಸ್ತೀರಾ ಇಲ್ಲ ಉಪ್ಪಿನಕಾಯಿ ಮಾಡಕ್ಕೂ ಏನು ಉಪಯೋಗಿಸ್ತೀರಾ? ಇಲ್ಲ, ಉಪ್ಪಿನಕಾಯಿಗೆನ ಅದು ಏನಂದ್ರೆ ಗಾಳಿಗೆ ಬಿದ್ದಿದ್ದಲ್ಲ, ಅದ್ ಗಾಳಿಗೆ ಬಹಳ ಬಿದ್ದಿರಲ್ಲ ಮಾವಿನಕಾಯಿ, ಅದೆಲ್ಲ ತಗೊಂಡೋಗಿ ಒಂದ್ 10 ರೂಪಾಯಿ ಕೆಜಿ ಹಂಗೆ ಉಪ್ಪಿನಕಾಯಿಗೆ ಹಾಕಿದೆ. ಮಾಡಿದ್ದೇನೆ ಅದು ಉಪ್ಪಿನಕಾಯಿ ಆರಿಸ್ಕೊಂಡು ಹೋಗಿ ಎಲ್ಲ ಅದೆಲ್ಲ ಉಪ್ಪಿನಕಾಯಿಗೆ ಅಂತ ಹಾಕಿದೆ. ಈಗ ಎಲ್ಲ ಹಣ್ಣಿಗೆ ಕೊಯ್ತಾ ಇದೀನಿ. ಇದು ಎಷ್ಟನೇ ಕಟಾವ್? ಈಗ ಮೊದಲನೇ ಕಟಾವ್ ಯಾವಾಗ ಮಾಡಿದ್ರಿ? ಮೊದ್ಲೇ ಕಟಾವ ಸರ್ ನಾನು ಅದು ನಮ್ಗೆ ಒಂದ್ ಹೆಚ್ಚಿಗೆ ಒಂದ್ ತಿಂಗಳಿಂದ ಸ್ವಲ್ಪ ಸ್ವಲ್ಪ ಕೊಯ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಯಾವ್ದು ಕಾಯಿ ಬಂದ್ಯಾರು ನೋಡಿ ಹುಳಿ. ಎಷ್ಟು ದಿವಸಕ್ಕೆ ಒಂದ್ಸಲ ಕಟಾವ್ ಮಾಡ್ತೀರಿ? ಅದು ಒಂದು 15 ಪಿಲ್ಲ ಕೊಯ್ದಿದ್ಮೇಲೆ ಮೊಟ್ಟೆ ಒಂದ್ 12 ದಿವಸ ಬಿಟ್ಟು ಕೊಯ್ತೀನಿ, ಕಟಾವ್ ಮಾಡ್ತೀನಿ. ಈಗ ಕಾಯಿ ಬಲ್ತಾಗ ಬಂದಿರಲ್ಲ, ಒಂದ್ ವಾರ ಒಳಗೆ ಮಾಡ್ತೀನಿ. ಕೊನೆ ಕಟಾವ್ ಯಾವಾಗ ಮಾಡ್ತೀರಿ? ಲಾಸ್ಟ್ ಕಡೆ ನಮ್ಗೆ ಗೊತ್ತಾಗ್ತಾರೆ ಕಾಯಿ ಬಂದಿದ್ದು. ಕಾಯಿ ಬಂದಿದ್ದು ಕಾಯಿ ಗೊತ್ತಾಗ್ತಾರಲ್ಲ ನಮ್ಗೆ, ಉದುರ್ತಾರೆ ಕಾಯಿ, ಹಣ್ಣಾಗಿ ಬೀಳ್ತಾ ಇರ್ತಾರೆ, ಆಮೇಲೆ ಕಾಯಿ ಬಂದಿದ್ದು ಅಂತ ನಮ್ಗೆ ಎಲ್ಲ ಗೊತ್ತಾಗ್ತಾರಲ್ಲ. ಆದರೆ ಹುಡುಗಿ ಹೇಳ್ತೀನಿ ಎಲ್ಲ ಕಾಯಿ ಎಲ್ಲ ಬಂದ್ಬಿಟ್ಟೆ, ಉದುರ್ತಾ ಇದಾರೆ ಬಹಳ ಕಾಯಿ, ಅದೆಲ್ಲ ಕೊಯ್ಬೇಕಂತ ಇಲ್ಲಿ ಕಟಾವ್ ಮಾಡ್ಕೊಂಡು ಫುಲ್ದು ಕ್ಲೋಸ್ ಮಾಡ್ಕೊಂಡು ಹೋಗ್ತೀನಿ. ಈಗ ಇದು ಕಟಾವ್ ಮಾಡಿದ್ದು ಹಣ್ಣಿಗ ಅಂತ ಹೇಳಿನ ಅಥವಾ ಹೊರಗಡೆ ಏನಾದ್ರು ಕಳಿಸ್ತೀರಾ? ಹೊರಗಡೆ ಅಂತಂದ್ರೆ ಬೇರೆ ರಾಜ್ಯಕ್ಕೆ ತಗೊಂಡು ಹೋಗ್ತಾರಾ ಇಲ್ಲ ನೀವೇ ವ್ಯಾಪಾರ ಮಾಡ್ತೀರಾ? ಸರ್ ನಾನು ವ್ಯಾಪಾರ ಮಾಡ್ತೀನಿ, ವ್ಯಾಪಾರ ಮಾಡಿದ್ರೆ ಮೊದ್ಲೇ ಸಾಂಗ್ಲಿಗೆ ಹೋಗಿ ಕಳಿಸ್ತಿದ್ರು. ಹಂಗೆ ಕಾಯಿ ಎಲ್ಲ ಬಾಕ್ಸ್ ಮಾಡಿ ಬಾಕ್ಸ್ ನಲ್ಲಿ 25 ಕೆಜಿ ಬಾಕ್ಸ್ ನಲ್ಲಿ ಕಳಿಸ್ತಿದ್ರು. ಒಂದ್ ಬಾಕ್ಸ್ ನಲ್ಲಿ 4 ಡಜನ್ ಹಾಕಿ ಕಳಿಸ್ತಿದೆ. ಈಗ ಎಲ್ಲ ಆ ತರ ಹೋಗ್ತಾ ಇಲ್ಲ, ಬಹಳ ಕಡಿಮೆ ಹೋಗ್ತಾ ಇದಾರೆ. ಒಳಗೆ ದೇಶಕ್ಕೆ ಹೋಗ್ತಾ ಇಲ್ಲ ಮಾವಿನಕಾಯಿ ಅಂತ ಹೇಳಿ ಇಲ್ಲಿ ಮಾರಾಟ ಶಿವಮೊಗ್ಗನಲ್ಲಿ ಅಲ್ಲಿ ಅಕ್ಕಪಕ್ಕ ಎಲ್ಲ ಮಾರಾಟ ಮಾಡ್ತಾ ಇದ್ದೀನಿ. ಈಗ ಒಳಗೆ ದೇಶಕ್ಕೆ ಹೋಗಿದ್ರೆ ನಮ್ಗೆ ಬಹಳ ಮಾವಿನಕಾಯಿ ಡಿಮಾಂಡ್ ಇರೋದು. ಈಗ ಒಳಗೆ ದೇಶಕ್ಕೆ ಯಾವ್ದು ಮಾವಿನಕಾಯಿ ಹೋಗ್ತಾ ಇಲ್ಲ ಅಂತ ಹೇಳಿ ಯಾವ ಸ್ವಲ್ಪ ಮಾವಿನಕಾಯಿದು ಡಿಮಾಂಡ್ ಇಲ್ಲ. ಯಾಕೆ ಹೋಗ್ತಾ ಇಲ್ಲ? ಏನು ಔಷಧಿ ಪ್ರಮಾಣ ಇದ್ದಿದ್ದಕ್ಕನ? ಯಾರು ಅಧಿಕಾರದಲ್ಲಿ ಐತಲ್ಲ ಅವ್ರು ನಿಲ್ಸಿದ್ದಾರೆ. ಈಗ ಅಧಿಕಾರದಲ್ಲಿ ಐತಲ್ಲ ಅವರು ಅಲ್ಲಿ ಬೇಡ ಹೋಗೋದು ಅಂತ ಹೇಳಿ ಆ ತರ ನಿಲ್ಸಿದ್ದಾರೆ ಅವರು. ಆ ತರ ನಿಲ್ಸಿ ಈಗ ರೈತರಿಗೆ ನಮ್ಗೆ ವ್ಯಾಪಾರಿಗೆ ಬಹಳ ಲಾಸ್. ಈಗ ಮಾವಿನ ತೋಟ ತಗೊಂಡಿಲ್ಲ ಅವ್ರಿಗೆ ಎಲ್ಲ ಬಹಳ ಲಾಸ್ ಆಗ್ತಾ ಇದಾರೆ. ಹೆಂಗಂದ್ರೆ ಒಳಗೆ ದೇಶ ಹೋಗಿದ್ರೆ ಮಾವಿನಕಾಯಿ ನಿಲ್ಲ ಮನೆ ಹತ್ರ ಇದ್ದಿಲ್ಲ, ಈಗ ಮನೆ ಹತ್ರ ಬಹಳ ಮಾವಿನಕಾಯಿ ಇದಾರೆ, ಯಾರು ತಗೊಳ್ಳೋರು ಇಲ್ಲ. ಆ ತರ ಆಗಿದ್ದಾರೆ. ಒಂದ್ ಸ್ವಲ್ಪ ಸ್ವಲ್ಪ ಯಾರು ಬರ್ತಾರೆ ಅವ್ರಿಗೆ ಕೊಡ್ತಾ ಇದೀನಿ. ಈಗ ಮಂಡಿಗೆ ತಗೊಂಡು ಹೋಗ್ರೆ ಅವ್ರ ಮನುಷ್ಯನಲ್ಲಿ ಹೆಂಗ್ ಬೇಕ ಹಂಗ್ ಕೂಗಿ ಹರಾಜ್ ಮಾಡ್ತಾ ಇದಾರೆ. ಆ ಡಿಮಾಂಡ್ ಏನು ಮಾವಿನಕಾಯಿನಲ್ಲಿ ಏನ್ ಡಿಮಾಂಡ್ ಮಾಡ್ತಾ ಇಲ್ವಾ? ಎಲ್ಲಿ ಮಂಡಿಗೆ ಎಲ್ಲಿ ತಗೊಂಡು ಹೋಗ್ತೀರಿ? ಶಿವಮೊಗ್ಗ ತಗೊಂಡು ಹೋಗ್ತೀರಿ ದಾವಣಗೆರೆಗೆ? ಸರ್ ಮೊದ್ಲೇ ನಾವು ಸಾಂಗ್ಲಿ ಪೂನಾ ಕಳ್ಸಿದ್ದೆ, ಕಾಯಿ ಕಳ್ಸಿದ್ದೆ, ಆಮೇಲೆ ಒಂದ್ ಸ್ವಲ್ಪ ದಿವಸ ಬಿಟ್ಟು ಸಾಂಗ್ಲಿಗೆ ಹಣ್ಣು ಮಾಡಿ ಕಳ್ಸಿದೆ. ಈಗ ಸಾಂಗ್ಲಿನಲ್ಲಿ ಬಹಳ ಅಲ್ಲಿ ಬಹಳ ಡಿಮಾಂಡ್ ಕಮ್ಮಿ ಆಯ್ತು ಅಂತ ಈಗ ಬಾಕ್ಸ್ ಒಂದ್ 20 ಕೆಜಿ ಬಾಕ್ಸ್ ಮಾಡಿ ಶಿವಮೊಗ್ಗನಲ್ಲಿ ಮಂಡಿಗೆ ಬಿಡ್ತಾ ಇದೀನಿ. ಎಷ್ಟು ಈಗ ರೇಟ್ ಫಿಕ್ಸ್ ಮಾಡಿದ್ದಾರೆ ಆ ಮಂಡಿಯಲ್ಲಿ? ಸರ್ ಮಂಡಿನಲ್ಲಿ ಫಸ್ಟ್ ಫಸ್ಟ್ ಐತಲ್ಲ ನಮ್ಗೆ ಒಂದು 40 ರೂಪಾಯಿ 50 ರೂಪಾಯಿ ಹಂಗ್ ಸಿಕ್ತು ಕೆಜಿ. ಈಗ ಎಲ್ಲ ಒಂದ್ 20 ರೂಪಾಯಿ 25 ಒಂದ್ ಕೆಜಿಗೆ ಆತರ ಮಾಡಿದ್ದಾರೆ. ಮೊದ್ಲೇ ಬೆಲ್ಲ ಫಸ್ಟ್ ಕಡ್ಡಾಯ ಮಾಡಿದಲ್ಲ ಅವ್ರಿಗೆ ಒಂದ್ ಸ್ವಲ್ಪ ಬಹಳ ಚೆನ್ನಾಗಿ ಒಳ್ಳೆ ರೇಟ್ ಸಿಕ್ತು. ಈ ತರ ಈಗ ಬಂದು ಹೋಗ್ತಾ ಕಾಯಿಗೆ ರೇಟ್ ಸಿಗ್ತಾ ಇಲ್ವಾ? ಈಗ ಕಟಾವ್ ಮಾಡ್ಬೇಕಾದ್ರೆ ಏನು ಕೈಯಿಂದನೇನಾ ಅಥವಾ ಅದಕ್ಕೆ ಏನಾದ್ರು ಒಂದು ದೋಟಿ ಐತಲ್ಲ ದೋಟಿ ಐತ ಸರ್ ಈಗ ಅಷ್ಟೇನ ದೋಟಿಯಿಂದ ನೋಡ. ನಮ್ಮಲ್ಲಿ ಈಗ ಒಂದು 9 ಜನ ಬಂದಿದ್ದಾರೆ. 9 ಜನಗೆ ಎಲ್ಲ ನೋಡ ಖರ್ಚು ಒಂದು ಒಬ್ರಿಗೆ ಒಂದು 800 ರೂಪಾಯಿ ಕೂಲಿ ಕೊಡ್ಬೇಕು ಒಂದ್ ದಿವಸಕ್ಕೆ. ತಿಂಡಿ ಬೆಳಿಗ್ಗೆ ನಾಷ್ಟ ಮಾಡ್ಕೊಂಡ್ ಬೆಳಬೇಕು. ಅವ್ರು ಯಾರು ಅವ್ರು ಚಟ ಯಾವ್ದು ಮಾಡ್ತಾರೆ ಆ ಚಟ ಎಲ್ಲ ತಂಬಾಕು ಚಹಾ ಅದು ಚಹಾ ಎಲ್ಲ ತಿಂಡಿನಲ್ಲಿ ಬಂತು. ಟೀ ಎಲ್ಲ ತಿಂಡಿನಲ್ಲಿ ಬಂತು. ಬೆಳಿಗ್ಗೆ ಎಷ್ಟು ಗಂಟೆಯಿಂದ? ನಾನು ಬೆಳಿಗ್ಗೆ ಅಲ್ಲಿ 8 ಗಂಟೆನ ಬಂದ್ಬಿಡ್ತೀನಿ. 8 ಗಂಟೆನ ಬಂದು ನಮ್ಮ ಹುಡುಗರು ಏನಾಗ್ತಾರೆ ಅಂದ್ರೆ ನಮ್ಮ 300 ಜನ ಇಷ್ಟ ಅಷ್ಟ ಅಂತ ಇಲ್ಲ ಒಂದ್ ಸ್ವಲ್ಪ ಹೆಚ್ಚಿಗೆ ಕೆಲಸ ಮಾಡಿ ಹೋಗ್ತಾರೆ. ಒಟ್ಟಿಗೆ ಏನಾರ ಅವ್ರಿಗೆ ಹೇಳ್ಬಾರ್ದು. ಅವ್ರು ಏನಾದ್ರು ಬೈದ್ರೆ ನಾನು ಅದು ಇದು ಮಾಡಿದ್ರೆ ನಾಳೆ ಮತ್ತೆ ಬರೋಲ್ಲ ಅವ್ರು ಬರೋಲ್ಲ. ನಮ್ಗೆ ಆ ತರ ಚೆನ್ನಾಗಿ ನಾನು ಜನಗ ಚೆನ್ನಾಗಿ ಸ್ವಲ್ಪ ನಮ್ ಇದು ಮಾಡ್ಬೇಕು. ನೀನೇ ಹೌದಪ್ಪ ನೀ ಮಾಡದೆ ಕರೆಕ್ಟ್ ಇದೆ ಸ್ವಲ್ಪ ಅವರಿಗೆ ಮೃದುವಾಗಿ ಹೇಳ್ಬೇಕು. ಸೊ ಅದು ಹೇಳಿದ್ರೆ ಇದು ಮಾಡ್ತಾರೆ ಸ್ವಲ್ಪ ಒಳ್ಳೆ ರೀತಿಯಿಂದ ಅವ್ರಿಗೆ ನೋಡ್ಕೊಂಡು ಅವ್ರಿಗೆಲ್ಲ ಖರ್ಚು ಏನ್ ಹೇಳ್ತಾರೆ ಅದ್ರ ಅವ್ರಿಗೆ ತಗೊಂಬಂದು ಕೊಟ್ಟು ನಾನು ಅವ್ರಿಗೆ ಒಟ್ಟಿಗೆ ಏನ್ ಹೇಳ್ಬಾರ್ದು ಅವ್ರಿಗೆ ಒಂದ್ ಸ್ವಲ್ಪ ಒಳ್ಳೆ ಮಾತಿಂದ ಅದೇ ಮಾತು ಏನಂದ್ರೆ ಒಳ್ಳೆ ಮಾತಿಂದ ಇಲ್ಲಪ್ಪ ಹಿಂಗ ಹಿಂಗ್ ಮಾಡ್ಕೊಂಡು ಹೋಗು ಹಿಂಗ್ ಮಾಡ್ಕೊಂಡು ಹೋಗು ಅಂತ ಕರೀದ್ರೆ ನಮ್ಮ ಮನೆ ಹತ್ರ ಬರ್ತಾರ ಅವರು. ನಾನು ಏನಾದ್ರು ಒಂದ್ ಸ್ವಲ್ಪ ಬೈದ್ದೆ ಅದ ಇದು ಮಾಡಿದ್ರೆ ಮತ್ತೆ ಬರೋದೇ ಇಲ್ಲ ಅವರು. ಏ ನಮ್ಗೆ ಕರ್ಕೊಂಡು ಹೋಗಿ ಬಹಳ ಸತಾಸ್ ಬಿಟ್ರು ಅವರು ಹಂಗ್ ಮಾಡು ಹಿಂಗ್ ಮಾಡು ಅಂತ ಅಂತ ಬರೋಲ್ಲ ಜನ. ಆ ತರ ರೀತಿ ಅದನ್ನ ಅಲ್ಲ ಒಂದ್ ದಿವಸಕ್ಕೆ ಎಷ್ಟು ಕಟಾವ್ ಮಾಡ್ತೀರಾ ಎಷ್ಟು ಕೆಜಿ ಎಷ್ಟು ಅಂತ ಬಾಕ್ಸ್ ತಗೊಂಡ್ಬರ್ತೀನಿ? ಒಂದ್ 50-40 ಬಾಕ್ಸ್ ತಗೊಂಡ್ಬರ್ತೀನಿ. ಒಂದ್ 50 ಒಂದ್ ಬಾಕ್ಸ್ ಎಷ್ಟು ಕೆಜಿ ಆಗ್ತದೆ? ಒಂದು 27 ಕೆಜಿ ಅದು ಬಾಕ್ಸ್. 7 ಕೆಜಿ ನಾನು ಲೆಕ್ಕ 7 ಕೆಜಿ ಬಾಕ್ಸ್ ಇಂದ ತೆಗ್ದಿ ಒಂದ್ 20 ಕೆಜಿ ಇದು ಲೆಕ್ಕ ಇಡ್ತೀನಿ ಅದ್ರಾಗೆ. ಈಗ ಖರ್ಚು ಎಷ್ಟು ಬಂತಂತ ಹೇಳ್ತೀರಾ ಈಗ ಇಲ್ಲಿ ತನಕ? ಈಗ ಅದಕ್ಕೆ ಔಷಧಿ ಆಗಿರ್ಬೋದು ಇಲ್ಲ ಮಣ್ಣು ಹಾಕ್ಸೋದಾಗಿರ್ಬೋದು ಇನ್ನ ಬೇರೆ ಒಂದು ಎಷ್ಟು ಖರ್ಚು ಬಂತು ಈ ಒಂದು ಮಾವಿನ ತೋ ಇದಕ್ಕೆ? ಸಾವಿರದ ಎಲ್ಲ ಅವ್ರು ಮಾಡಿದಾರಲ್ಲ ಅವ್ರಿಗೆ ತುಂಬಾ ಒಂದು 45 ಲಕ್ಷ ಹೆಚ್ಚು ಕಮ್ಮಿ ಖರ್ಚು ಬಂದಿದ್ದಾರೆ ಅವ್ರ ಹತ್ರ ಅವ್ರಿಗೆ. ಈಗ ನಮ್ದು ಈಗ ಮಾವಿನದು ಅಷ್ಟೇ. ಈಗ ಏನಂದ್ರೆ ಮಾವಿನಲ್ಲಿ ಔಷಧಿ ಅದು ಇದು ನಮ್ಗೆ ಒಂದು ಎಷ್ಟು ಖರ್ಚು ಬಂದಿರ ಇಲ್ಲಿ ಒಂದು 45,000 ರೂಪಾಯಿ ಖರ್ಚು ಬಂದಿಲ್ಲ ನಮ್ಗೆ. ಬರೀ ಜನದ ಕೂಲಿ ಬಿಟ್ಟು ಕೂಲಿ ಬಿಟ್ಟು ನಮ್ಗೆ ಔಷಧಿ ಅದು ಇದು ಇಲ್ಲಿ ನೋಡ್ಕೊಳ್ಳೋದು ನಮ್ಗೆ ಇಲ್ಲಿ ಹತ್ರ ಖರ್ಚು ಬಿಟ್ಟಿದ್ದಾರೆ. ಆಮೇಲೆ ಒಂದ್ ಪಟ್ಟ ಗಾಡಿ ಬಂದಿದ್ರೆ ಮಾವಿನಕಾಯಿ ಕೊಯ್ಕೊಂಡು ಹೋಗಕ್ಕೆ ಒಂದ್ ಪಟ್ಟ 800 ರೂಪಾಯಿ ಖರ್ಚು ಬರ್ತಾರೆ ನಮ್ಗೆ. ಆ ಗಾಡಿ ಬಾಳಿಗೆ ಕೂಲಿ ಎಲ್ಲ ಸೇರಿ ಒಂದ್ ಪಟ್ಟ ಬಂದಿದ್ರೆ ಕೊಯ್ಕೊಂಡು ಹೋಗಿ 800 ರೂಪಾಯಿ ಖರ್ಚು ಬರ್ತಾರೆ. ಒಂದು ಇದಕ್ಕೆ 8,000 ರೂಪಾಯಿ ಖರ್ಚು ಬರ್ತದೆ. ಇದು ಎಲ್ಲ ಖರ್ಚೆಲ್ಲ ಹೋಗಿ ಲಾಭ ಅಂತ ಹೇಳ್ಬಹುದು ಎಷ್ಟು ಬರುತ್ತೆ? ಸರ್ ಲಾಭ ಒಂದ್ ಸ್ವಲ್ಪ ಕಾಯಿ ರೇಟ್ ಸಿಕ್ಕಿಂಗೆ ರೇಟ್ ಒಳ್ಳೆ ಸಿಕ್ಬಿಟ್ರೆ ಅಂದ್ರೆ ನಮ್ಗೆ ಲಾಭ ಬರ್ತಾರೆ. ಇಲ್ಲ ರೇಟ್ ಸಿಕ್ಕಿಲ್ಲ ಅಂದ್ರೆ ಅದೇ ಕರೆಕ್ಟ್ ಅದೀಗ ಸಮ ಆಗ್ಬಿಡ್ತಾರೆ. ಇದು ನೀವು ರೇಟ್ ಅಂತಂದ್ರೆ ಮೊದ್ಲೇ ನಿಮ್ಗೆ ಗೊತ್ತಾಗುತ್ತಾ ಈ ಶಿವಮೊಗ್ಗದಲ್ಲಿ ಇಷ್ಟು ರೇಟ್ ನಡೀತಾ ಇದೆ ಅಥವಾ ದಾವಣಗೆರೆಯಲ್ಲಿ ಇಷ್ಟು ನಡೀತಾ ಇದೆ ಅಂತ ಹೇಳಿ ಗೊತ್ತಾಗುತ್ತಾ? ಮತ್ತೆ ಎಲ್ಲ ಗೊತ್ತಾಗ್ತಾರೆ ನಮ್ಗೆ. ಇಷ್ಟು ಇದ್ರೇನ ಕೊಯ್ ಬಿಟ್ಟರೆ ಹಣ್ಣು ಇಳಿಂಗಿಲ್ಲಲ್ಲ ಎಷ್ಟು ಹೋಗಿದ್ರೆ ಅಷ್ಟು ಮಾಡ್ಲೇಬೇಕು ಅದು. ಆ ರೇಟ್ ಎಷ್ಟಿಗೆ ಆಗ ಅಂದ್ರೆ ಇವತ್ತು ಇದ್ರೆ ನಾಳೆ ಇರಲ್ಲ ಅದು. ಮತ್ತೆ ಎಲ್ಲ ಕೊಲ್ತು ಹೋಗ್ತಾರೆ. ಈಗ 10 ರೂಪಾಯಿ ಕೇಳ್ರೇನು ಕೊಡ್ಬೇಕು, 20 ರೂಪಾಯಿ ಕೇಳ್ರೇನು ಕೊಡ್ಬೇಕು. ಆ ತರ ನಮ್ಗೆ 10 ರೂಪಾಯಿ ಕೇಳ್ರೇನು ಕೊಟ್ಟು ಬರ್ಬೇಕು. ಅದು ಕಟಾವ್ ಮಾಡಾದ್ಮೇಲೆ ಇಟ್ಕೊಳಂಗಿಲ್ಲ ಇಟ್ಕೊಳಂಗಿಲ್ಲ ಅದು. ಆ ತರ ಇದನ್ನ ಸರ್ ಯಾಕೆ ನೀವೇ ಹಣ್ಣು ಮಾಡಿ ಮಾರಾಟ ಮಾಡಬಹುದಲ್ಲ? ನಾನೇ ಹಣ್ಣು ಮಾಡಿ ಮಾರಾಟ ಮಾಡ್ತಾ ಇರೋದು. ಮೊದ್ಲೇ ಎಲ್ಲ ಒಳಗೆ ದೇಶಕ್ಕೆ ಹೋಗ್ತಾ ಇದ್ದಿಲ್ಲ, ಹಣ್ಣು ಮಾಡ್ತಾ ಇದ್ದಿಲ್ಲ ನಾನು. ಮಳೆ ಕಾಯಿನೇ ಕಳಿಸ್ತಾ ಇದ್ದೆ. ಈಗ ಒಳಗೆ ದೇಶಾಗ ಹೋಗ್ತಾ ಇಲ್ಲಲ್ಲ ಆರ್ತರಿ ರೀತಿಗೆ ನಾನು ಏನ ಇಲ್ಲಿ ಹಣ್ಣು ಮಾಡಿ ಅದು ಹಣ್ಣು ಒಂದ್ ಪಡ ತಗೊಂಡು ಹೋಗಿದ್ರು. ನಾನು ಒಂದ್ 40 ಬಾಕ್ಸ್ ತಗೊಂಡು ಹೋಗಿ ಹಣ್ಣು ಅಂತ ತಿಳ್ಕೊಳ್ಳಿ. ಅದ್ರಾಗೆ ಅದು ಕೊಳ್ತಿದ್ದು ಅದು ಇದು ಎಲ್ಲ ತೆಗ್ದಿ ಒಂದ್ 10 ಬಾಕ್ಸ್ ಶಾರ್ಟ್ ಆಗ್ಬಿಡ್ತಾರೆ ಅದ್ರಾಗೆ. ಒಂದ್ 50 ಬಾಕ್ಸ್ ತಗೊಂಡು ಹೋಗಿ 40 ಬಾಕ್ಸ್ ಸಿಕ್ಕದ್ ನಮ್ಗೆ. ಇದು ಹಣ್ಣು ಮಾಡುವ ಒಂದು ವಿಧಾನಕ್ಕೆ ಬಂದ್ರೆ ಭತ್ತದ ಹುಲ್ಲಿನಿಂದ ಇದು ಹಣ್ಣು ಮಾಡೋ ವ್ಯವಸ್ಥೆ ಮಾಡಿದಿರಾ ಅಥವಾ ಔಷಧಿ ಹಾಕಿ ಹಣ್ಣು ಮಾಡ್ತೀರಾ? ಇಲ್ಲ ಸರ್, ಏನ್ ಮಾಡ್ತೀನಿ ಅಂದ್ರೆ ಫಸ್ಟ್ ಭತ್ತದ ಹುಲ್ಲು ಐತಲ್ಲ ಆ ಕೆಳಗೆ ಭತ್ತದ ಹುಲ್ಲು ಹಾಕ್ಬಿಡ್ತೀನಿ. ಭತ್ತದ ಹುಲ್ಲು ಹಾಕ್ತೀನಿ, ಆಮೇಲೆ ಅದಕ್ಕೆ ಮೇಲೆ ಪೇಪರ್ ಜೋಡಿಸ್ತೀನಿ, ನ್ಯೂಸ್ ಪೇಪರ್ ಜೋಡಿ ಅದಕ್ಕೆ ಮೇಲೆ ನಾನು ಮಾವಿನಕಾಯಿ ಜೋಡಿಸ್ಕೊಂಡ್ಬರ್ತೀನಿ. ಮತ್ತೆ ಅದ್ರ ಮೇಲೆ ಮಾವಿನ ಮೇಲೆ ಅದ್ ಮೇಲೆ ಅದು ಒಂದ್ ಸ್ವಲ್ಪ ಕಾರ್ಪೆಂಟರ್ ಅಂತ ಬರ್ತಾರೆ, ಅಲ್ಲಿ ಅಲ್ಲಿ ಪ್ಯಾಕೇಜ್ ಇಡ್ತೀನಿ. ಅದು ಔಷಧಿ ಅದ ಇಟ್ಟಿದ್ರೆ ಅದ್ ಏನಂದ್ರೆ ಬಣ್ಣ ಬರ್ತಾರೆ, ಇಲ್ಲಿ ಬಣ್ಣ ಬರಲ್ಲ, ಮಾವಿನಕಾಯಿಗೆ ಬಣ್ಣ ಬರಲ್ಲ, ಬಣ್ಣ ಬಂದ್ರೆ ಮಾರಾಟ ಆಗೋದು, ಇಲ್ಲಿ ಮಾರಾಟ ಆಗಲ್ಲ ಅಂತ ಹೇಳಿ ಜನ ಕೂಡ ಬಣ್ಣ ಇದ್ರೆ ಒಳ್ಳೇದಿದೆ, ಇದು ಸಿಹಿ ಇದೆ ಅಂತ ಹೇಳಿ ಸ್ವಲ್ಪ ಆಕರ್ಷಿತ ಆಗ್ತಾರೆ ಅದಕ್ಕೆ. ಈಗ ನಾವೇನ ಹೇಳ್ತೀವಿ ಅಂತಂದ್ರೆ, ಈಗ ಸಾಮಾನ್ಯವಾಗಿ ಇದು ಏನು ಹಾಗೆ ಓಪನ್ ಜಾಗದಲ್ಲಿ ಅಂದ್ರೆ ಖುಲ್ಲಾ ಜಾಗದಲ್ಲಿ ಹಣ್ಣು ಮಾಡ್ತೀರಾ ಇಲ್ಲ ದೊಡ್ಡ ಒಂದು ಗೋಡನ್ ತರ ಏನಾದ್ರು? ನಮ್ದು ಗೋಡನ್ ತರ ಇದ್ರೆ ಮನೆಯಲ್ಲಿ ಗೋಡನ್ ತರ ಮಾಡಿದೀನಿ ನಾನು. ಅದ್ರಾಗ ಏನಾದ್ರು ಹುಲ್ಲು ಎಲ್ಲ ಹಾಕಿ ಅದ ನ್ಯೂಸ್ ಪೇಪರ್ ಹಾಕಿ ಎಲ್ಲ ಹಣ್ಣು ಮಾಡ್ತೀನಿ. ಇದ್ನಲ್ಲಿ ಖುಲ್ಲಾ ಜಾಗದಲ್ಲಿ ಹಾಕಲ್ಲ, ಆ ಮನೆ ಒಳಗೇನ ಹಾಕ್ಬೇಕು. ಈಗ ನೋಡ ಒಂದ್ 8 ಜನ 9 ಜನ ಬಂದಿದ್ರು ಮಾವಿನಕಾಯಿ ಕೊಯ್ಯಕಂತ, ಬೆಳಿಗ್ಗೆ ಬಂದೆ ಒಂದ್ 10 ಕಿಲೋ ಮಾವಿನಕಾಯಿ ಕೊಯ್ದಿದೆ. ಅವಾಗಿನ ಮಳೆ ಹಿಡ್ಕೊಂಡ್ಬಿಟ್ರು, ಮಳೆ ಹಿಡ್ಕೊಂಡ್ಬಿಟ್ಟಿದ್ದು ಏನ್ ಮಾಡಿಲ್ಲ, ಸುಮ್ನೆ ಈಗ ಬೆಳಿಗ್ಗೆ ನಾಷ್ಟ ಮಾಡಿದ್ರೆ ಮತ್ತೆ ಈಗ ಊಟ ತರಿಸಿವರೆಗೂ ಊಟ ಮಾಡಿಸಿದ್ನಿ. ಏನ ಮಳೆ ಬಿಟ್ಟು ಹಂಗೆ ಗಾಳಿ ಆದ್ರೆ ಕೊಯ್ಕೊಂಡು ಹೋಗಲೇಬೇಕು, ಇಲ್ಲಿ ವಾಪಸ್ ಹೋಗ್ಬೇಕು ಮನೆಗೆ ಆತರ ಅಂತ ಕೂತಿದ್ನಿ. ಇದು ಈಗ ಈ ಒಂದು ಮಾವಿನಲ್ಲಿ ಹಕ್ಕಿಗಳ ಕಾಟ ಐತಾ, ಗಿಳಿಗಳು ಅದೆಲ್ಲ ತಿನ್ನೋದು? ಅವಳೆಲ್ಲ ಹಕ್ಕಿ ಅದೆಲ್ಲ ಪಕ್ಷಿ ಅದೆಲ್ಲ ತಿಂದು ಬಿಟ್ಟಿದ್ದು ನಾವು ತಗೊಂಡು ಹೋಗೋದು. ಅವ್ರಿಗೆಲ್ಲ ಏನ್ ಕೊಟ್ರು ಮಾಡಕ್ಕಾಗಲ್ಲ, ಆ ಪಕ್ಷಿ ಬಹಳ ತಿಂತಾರೆ, ಅವ್ರಿಗೆಲ್ಲ ಗೊತ್ತಾಗ್ಬಿಡ್ತಾರೆ ಯಾವ್ದು ಹಣ್ಣಿಗೆ ಬಂದಿಲ್ಲ ಏನಂತ, ಬಹಳ ಪಕ್ಷಿಗೆಲ್ಲ ಗೊತ್ತಾಗ್ತಾರೆ. ಆ ಪಕ್ಷಿ ಅದು ಎಲ್ಲ ಅವ್ರು ಎಲ್ಲ ತಿಂದು ಬಿಟ್ಟಿದ್ರ ಮೇಲೆ ನಾವು ತಗೊಂಡು ಹೋಗೋದು. ಆಮೇಲೆ ಗಾಳಿಗೆ ಬೇರೆ ಬಹಳ ಉದುರ್ತಾರೆ ಗಾಳಿಗೆ, ಆತರ ಸಮಸ್ಯೆ ಇದೆ ಸರ್ ಇದ್ರಾಗೆಲ್ಲ. ಈಗ ಹಕ್ಕಿಗಳದ್ದು ಅದನ್ನೇನು ಮಾರಾಟ ಮಾಡ್ತೀರಾ? ಅದು ಅರ್ಧ ಕಚ್ಚಿ ಬಿಸಿ ಹಾಕಿರೋದು ಅದೇನು ಮಾರಾಟ ಮಾಡಲ್ಲ. ಅಕ್ಕಿ ಇದು ಯಾರು ತಿನ್ನಲ್ಲ, ಅರ್ಧ ಕೊಯ್ಕೊಂಡು ತಿಂತಾರೆ, ಇಲ್ಲ ಕೆಲವು ಜನ ಬೆಳ ಹಾಕಿ ತಿಂದಿದ್ದು ತಿನ್ಬಾರ್ದು ಅಂತ ಹೇಳಿ ಹೋಗಸ್ ಬಿಡ್ತಾರೆ ಆತರ ಕೆಲವು ಜನ. ನಾನು ಮಾತ್ರ ತಿಂತೀನಿ, ಅಕ್ಕಿ ಹುಡ್ದಿದ್ದು ಎಲ್ಲ ಆತರ ಹೋಗಿದ್ಮೇಲೆ ಚಾಕು ತಗೊಂಡು ಕೊಯ್ದಿ ನಾನು ತಿಂತೀನಿ, ನಮ್ಗೇನು ಗೊತ್ತ ಆಗಲ್ಲ. ಬೇರೆ ಜನ ಏನ್ ಹೇಳ್ತಾರೆ ಅಕ್ಕಿ ತಿಂದಿದ್ದು ತಿನ್ಬಾರ್ದು ಅದೇನ ಏನು ಇದ್ ಬರ್ತಾರೆ ಅಂತ ಹೇಳ್ತೀನಿ. ನಾನು ಈಗ ಬಹಳ ವರ್ಷದಿಂದ ತಿನ್ಕೊಂಡು ಹೋಗ್ತಾ ಇದ್ದೀನಿ, ನಮ್ಗೆ ಏನ್ ಸಮಸ್ಯೆ ಆಗಿಲ್ಲ. ಅದು ಯಾಕಂತಂದ್ರೆ ಗಿಡದಲ್ಲಿ ಹಣ್ಣಾಗಿಂದು ಇರ್ತದೆ, ಅದಕ್ಕೇನು ನೈಸರ್ಗಿಕವಾಗಿ ಹಣ್ಣಾಗಿ ಅದು ಇದು ಆಗಿರ್ತದೆ, ಅದರಿಂದ ಏನು ಸಮಸ್ಯೆ ಆಗೋದಿಲ್ಲ. ಆಮೇಲೆ ಈಗ ಒಟ್ಟಾರೆ ಎಷ್ಟು ಖರ್ಚೆಲ್ಲ ಹೋಗಿ ಲಾಭ ಅಂತ ಹೇಳ್ಬಹುದು, ಖರ್ಚೆಲ್ಲ ಕಳೆದು ಲಾಭ ಎಷ್ಟು ಬರುತ್ತೆ ಅಂತ ಹೇಳ್ತೀರಾ? ಅಥವಾ ಇದರಲ್ಲಿ ನಮ್ಗೆ ಏನು ಗಿಟ್ತಾ ಇಲ್ಲ ಅಂತಂತೀರಾ? ಹೇಗೆ ಸರ್ ಅದೆಲ್ಲ ಹೇಳಕ್ ಬರಲ್ಲ. ಈಗ ಹೋದ ವರ್ಷ ಆಯ್ತಿಲ್ಲ ನಮ್ಗೆ ಹೆಚ್ಚಿಗೆ 30,000 ರೂಪಾಯಿ ಕೈಯಿಂದ ಹೊತ್ತು ಹೋದ ವರ್ಷ. ಈ ವರ್ಷ ಫಸಲ್ ಚೆನ್ನಾಗಿದ್ದಾರೆ, ಈ ವರ್ಷ ಇನ್ನೂ ಕಟಾವ್ ಆಗಿದ್ಮೇಲೆ ಲಾಸ್ಟ್ ಗೆ ನಮ್ಗೆ ಏನಂತ ಲಾಭ ಎಷ್ಟಾಗಿದ್ದಾರೆ ಏನು ಆಗಿದ್ದಾರೆ ಎಷ್ಟಾಗಿದ್ದಾರೆ ಅಂತ ಲಾಸ್ಟ್ ಗೆ ನಮ್ಗೆ ಗೊತ್ತಾಗೋದು. ಇನ್ನು ಜನದ ಕೂಲಿ ಅದು ಇದು ಹೋಗಿ ಏನು ಎಷ್ಟ ಗೊತ್ತಾಗಲ್ಲ ಇನ್ನು ನಮ್ಗೆ. ಆಮೇಲೆ ಇಲ್ಲಿ ಬಹಳ ಕಳ್ಳ ಕಾಟ ನೋಡ್ಲಿ, ಕಳ್ಳ ಕಾಟ ಬಂದು ಯಾತಿಮ ಜನ ಎಲ್ಲ ಬರ್ತಾರೆ. ಯಾತಿಮ ಬಂದಿದ್ರೆ ಸಪ್ಪುಗೆ ಸಪ್ಪುಗೆ ಸೀಗೆ ಸಪ್ಪುಗೆ ಅಂತ ಬಂದು ಆಮೇಲೆ ಅವರು ಸೀಗೆ ಸಪ್ಪು ಕೊಯ್ಕೊಂಡು ಹೋಗ್ತಾರೆ, ಒಂದ್ ಸ್ವಲ್ಪ ಅದ್ರ ಜೊತೆಗೆ ಮಾವಿನಕಾಯಿ ಕೊಯ್ಕೊಂಡು ಹೋಗ್ತಾರೆ. ಆಮೇಲೆ ಹೇಗೆ ನೀವು ಅದನ್ನ ಕಾವಲು ಮಾಡ್ತೀರಿ? ಏನ್ ಮಾಡಬೇಕು ಸರ್, ಈಗ ಅವ್ರಿಗೆ ಏನಾದ್ರು ಜಾಸ್ತಿ ಮಾಡಿದ್ರೆ ರಾತ್ರಿ ಬರ್ತಾರೆ. ಈಗ ರಾತ್ರಿ ಕಳ್ತನ ಬಂದು ಕಳ್ತನ ಮಾಡ್ಕೊಂಡು ಹೋಗ್ತಾರೆ. ಈಗ ಅವ್ರು ಏನ ಸಮಾಧಾನದಿಂದ ಇಲ್ಲಮ್ಮ ಹೋಗ್ಬಿಡ್ರಿ ಈಗ ಸುಮ್ನೆ ಯಾತ್ಕೆ ನಾನು ಸತಾಸ್ತಾರೆಲ್ಲ ಹೋಗ್ಬಿಡಮ್ಮ ಹಂಗೇನು ಒಳ್ಳೆ ಮಾತಿಂದ ಹೋಗಿ ಹೇಳಿದ್ರೆ ಹೋಗ್ತಾರೆ. ಇಲ್ಲ ಏನಾದ್ರು ದಾದಾಗಿರಿ ಮಾಡಿದ್ ಹೋಗಿದ್ರೆ ರಾತ್ರಿ ಬಂದು ಕಳ್ತನ ಮಾಡ್ಕೊಂಡು ಹೋಗ್ತಾರೆ. ಇದಕ್ಕೆ ಮತ್ತೆ ಸುತ್ತಮುತ್ತ ಏನು ಬೇಲಿ ಇಲ್ವಾ? ಜನಗೆ ಎಲ್ಲಿ ಬೇಲಿ ಹಾಕಿದ್ರೆ ಕಂಟ್ರೋಲ್ ಮಾಡಕ್ ಬರಲ್ಲ, ಬರೋದ್ರೆ ಎಲ್ಲಿ ಬಂದೇ ಬರ್ತಾರ ಅವ್ರು. ಆಮೇಲೆ ಕಂದಳ ನಮ್ಗೆ ಅಷ್ಟು ಚೆನ್ನಾಗಿ ಬರಲ್ಲ. ಏನ್ ಕಂದಳ ಬರ್ತಾ ಅದ್ರಲ್ಲಿ ಹೇಳ್ತಾ ಇದ್ದೀನಿ ನಾನು, ಅಷ್ಟು ಕಂದಳ ನಮ್ಗೆ ಚೆನ್ನಾಗಿ ಬರಲ್ಲ. ಧನ್ಯವಾದ ಮೊಹಮ್ಮದ್ ನಜೀರ್ ಅವರೇ, ಇದುವರೆಗೆ ತಾವು ಮಾವಿನ ಒಂದು ಬೆಳೆ ನಿರ್ವಹಣೆ ಕುರಿತು ನಮ್ಮ ಆಕಾಶವಾಣಿ ಕೇಳುಗರಿಗೆ ತಾವು ಮಾಹಿತಿ ನೀಡಿದೀರಾ. ಇನ್ನೊಮ್ಮೆ ತಮಗೆ ಆಕಾಶವಾಣಿ ಪರವಾಗಿ ನಮಸ್ಕಾರ ಹಾಗೂ ಧನ್ಯವಾದ ಮೊಹಮ್ಮದ್ ನಜೀರ್ ಅವರೇ. ನಮಸ್ಕಾರ. ಇದುವರೆಗೂ ಮಾವಿನ ಬೆಳೆಯಲ್ಲಿ ಅಂತರ ಬೆಳೆಯಾಗಿ ಮಿಶ್ರ ಬೆಳೆಗಳು ಈ ಕುರಿತು ಶಿವಮೊಗ್ಗ ತಾಲೂಕು ಬಸವನಗಂಗೂರು ಗ್ರಾಮದ ರೈತರಾದ ಮೊಹಮ್ಮದ್ ನಜೀರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಎಸ್ ಎಂ ಸುಧಾಕರ್. ಎಲ್ಐಸಿ ನಿವೇಶ್ ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ಪ